Pataki bora pateni daga pendade Boto naro mia tangada awe kokote Pataki bora pateni daga pendade Boto na jambi tangada awe kokote Pataki bora pateni daga pendade Kael solo lo tigana awe kokote Sa ko dilara gutane ande mera yo mote jabe pade ande mera bo mote jabe pade sa ko dilara gutane ande mera yo mote jabe pade ande mera bo mote jabe pade Belae toro kaduge akai ngate Dia kombele somsata awe kokote Dore nili kolo kai kukonare Dia kokdo under sama wake ate Kataki bora pateno kakatir kate Garamo laka tangada awe kokote Kataki bora pateni kakatir kate Mata wala bu tangada awe kokote ಕೊರೋನಾ ಕಂಡಿಗರ ಚಿಂತನೆ ಏಷ್ಯಾ ಪೌರೋಪಾ ಅಮೆರಿಕಾ ಚಿಂತನೆ ಗ್ರಾಮ ಸದ ಪಟ್ಟಿನ ಆತನ ಆದ ಸ್ಥಳ ಯೋಳೆ ಗೊತ್ತೊರಿಸಿ ಆತನ ಗೊತ್ತಿಸ ಯೌಮ್ಮ ತರಮೋ ಇಜಿನೋ ಜಿಯರ ಬತ್ತಿ ಬಾಚು ನಮ್ಮಲು ಬಿಸ್ತನ್ನಿ ಗರ್ಗಾತಿ ವಲಿ ವಲ ಮತ್ತು ಕೋವಲಿ ತುಪ್ಪಚ್ಚು ರಕ್ಕೋ ಬಲಿನೋ ಕಿಯಲ